ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യ വർച്ചോ മേ സന്നിധത്താം സദാഹൃതി നിഗമാന്ത മഹാദേശികര ദയാശതക അന്നുവന്തഹ സ്തോത്രദ അർത്ഥാനുസന്ധാനവന്ന് മാഡ്താ ഇദ്ദീവി. 33ನೇ ശ്ലോക. ഫലവിതരണദക്ഷം പക്ഷപാതാനഭിജ്ഞം പ്രഗുണമനുവിധേയം പ്രാപ്യ പദ്മസഹായം മഹതി ഗുണസമാജേ മാനപൂർവം ദയേത്വം പ്രതിവദസി യഥാർഹം പാപ്മനാം മാമകാനാം. ദയേ അന്ത ഇല്ലി സംബോധനെ. ദയാദേവിയേ, ഫലവിതരണദക്ഷം, ഫലവിതരണദക്ഷം, പുണ്യപാപരൂപവാദ ഫല കർമ്മകളിലെ ആയാ ഫലങ്ങളെന്ന് കൊടുവതരലി ബാള ദക്ഷനാദവനോ ചതുരനാദവനോ. ಪಕ್ಷಪಾತ ಅನಭಿಜ್ಞಂ, ಅವನಿಗೆ ಪಕ್ಷಪಾತವೆಂಬುದು ತಿಳಿಯದು ಸ್ವಲ್ಪವೂ. ಪ್ರಗುಣಂ, ಪ್ರಕೃಷ್ಟವಾದ ಗುಣಗಳು, ಜ್ಞಾನಶಕ್ತಿ ಮೊದಲಾದ ಗುಣಗಳನ್ನು ಉಳ್ಳವನು. ಅನುವಿಧೇಯಂ, ಎಲ್ಲರಿಂದಲೂ ಅವನು ಅನುಸರಿಸಲು ಬಹಳ ಸುಲಭನಾದವನು. ಪದ್ಮಾಸಹಾಯಂ, ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ ಅವನನ್ನು ಪ್ರಾಪ್ಯ, ಅವನನ್ನು ಹೊಂದಿ. ಮಹತಿ ಗುಣಸಮಾಜೆ, ದೊಡ್ಡದಾದ ಮಹತ್ತಾದ ಒಂದು ಜ್ಞಾನ ಶಕ್ತಿ ಮೊದಲಾದ ಗುಣಗಳೆಲ್ಲ ಇರುವಂತಹ ಒಂದು ಸಮಾಜದಲ್ಲಿ, ಸಮೂಹದಲ್ಲಿ ತ್ವಂ, ನೀನು, ಮಾನಪೂರ್ವಂ, ಮಾನಪೂರ್ವಂ ಅಂದರೆ ಪ್ರಮಾಣ ಪುರಸ್ಸರವಾಗಿ, ಮಾಮಕಾನಾಂ ಪಾಪ್ಮನಾಂ, ನನ್ನ ಪಾಪಗಳನ್ನೆಲ್ಲ ಅದರ ವಿಚಾರದಲ್ಲಿ ಯಥಾರ್ಹಂ ಪ್ರತಿವದಸಿ, ತಕ್ಕ ರೀತಿಯಲ್ಲಿ ಪ್ರತಿವಾದವನ್ನು ನೀನು ಮಾಡ್ತೀಯೇ ನಮ್ಮ ಪರವಾಗಿ ಅಂತ ಇಲ್ಲಿ ಒಂದು ಅದ್ಭುತವಾದ ಸ್ತೋತ್ರ. ಸ್ವಾಮಿ ದೇಶಿಕನಲ್ಲಿ ಒಂದು ದೊಡ್ಡ ಒಂದು ಕೋರ್ಟ್ ಸೀನನ್ನು ನಮಗೆ ತೋರಿಸ್ತಾರೆ. ನ್ಯಾಯಸಭೆ, ಅದರಲ್ಲಿ ವಿಚಾರಣೆ ನಡೀತಾ ಇದೆ. ಅದರಲ್ಲಿ ಅಪರಾಧ ಚಕ್ರವರ್ತಿಯಾದವನಿಗೆ ದಂಡನೆ ಕೊಡಬೇಕೇ ಇಲ್ಲವೇ ಅಂತ ನಿರ್ಣಯ. ನಾವು ಚೇತನನು ಅಪರಾಧ ಚಕ್ರವರ್ತಿ, ಅವನು ಇವಾಗ ವಿಚಾರಣೆಗೆ ನಿಂತಿದ್ದಾನೆ. ಅವನನ್ನು ದಂಡಿಸಲೇಬೇಕು ಅಂತ ವಾದ ಮಾಡೋಕ್ಕೆ ಅನೇಕ ಮಹಿಮಾನ್ವಿತರು ಸಭೆಗೆ ಆಗಮಿಸಿದಾರಂತೆ. ದಯಾದೇವಿ ಮಾತ್ರ ಚೇತನನ ಪಕ್ಷವನ್ನು ವಹಿಸಿ ವಾದ ಮಾಡಲು ಒಪ್ಪಿಕೊಂಡಿದ್ದಾಳೆ. ನಮಗೆ ಲಾಯರ್ ದಯಾದೇವಿ ಅಂತ. ಸಭಾಧ್ಯಕ್ಷರು ಯಾರು ಅಂದರೆ, ನ್ಯಾಯಾಧಿಪತಿ ಯಾರು ಅಂದರೆ, ಅತ್ಯಂತ ಸಮರ್ಥನಾದ, ಸರ್ವಜ್ಞನಾದ, ಸಕಲ ಗುಣಶಾಲಿಯಾದ, ನಿರ್ಭಯನಾದ, ಪಕ್ಷಪಾತವನ್ನು ಸ್ವಲ್ಪವೂ ತಿಳಿಯದಂತಹ ಸರ್ವೇಶ್ವರನಾದ ಶ್ರೀನಿವಾಸನೇ ನ್ಯಾಯಾಧಿಪತಿ. ಅವನು ಎಲ್ಲರನ್ನೂ ಶಾಸನ ಮಾಡುವಂತಹ ಸರ್ವೇಶ್ವರ ಅಂತ ಶ್ರುತಿ ಕೊಂಡಾಡುತ್ತೆ. ಶಾಸ್ತಾ ಜನಾನ್ ಅಗಂ ಸರ್ವಾತ್ಮ, ಶಾಸ್ತಾ ಜನಾನ ಏತಸ್ಯ ಪ್ರಶಾಸನೆಗಾಗಿ, ಅವನ ಒಂದು ಪ್ರಕೃಷ್ಟವಾದ ಶಾಸನದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಡೆಯಲ್ಲಿ ಒಂದು ದೊಡ್ಡ ಆಶ್ಚರ್ಯ ನಡೆಯುತ್ತೆ ಈ ಸಭೆಯಲ್ಲಿ. ಏನು ಅಂದರೆ, ದಯಾದೇವಿ ಹೇಗೆ ವಾದ ಮಾಡಿದಳು ಅಂದರೆ, ಅಪರಾಧ ಚಕ್ರವರ್ತನ ಯಾವ ದಂಡನೆಯೂ ಇಲ್ಲದೆ ಬಿಟ್ಟುಬಿಡ್ತಾರೆ. ಇದೆಂತಹ ಆಶ್ಚರ್ಯ ಅಂತಾರೆ ಸ್ವಾಮಿ ದೇಶಿಗನ್. ಹೀಗೆ ಒಂದು ಸುಂದರವಾದ ಕಲ್ಪನೆಯಿಂದ ದಯಾದೇವಿ ನಮ್ಮ ಪಾಪಗಳನ್ನು ಹೇಗೆ ನಿವರ್ತಿಸುತ್ತಾಳೆ ಎನ್ನುವ ಒಂದು ಬಗೆಯನ್ನು ಅತ್ಯದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಗನ್ ಈ ಶ್ಲೋಕದಲ್ಲಿ. ಫಲ ವಿತರಣ ದಕ್ಷಂ, ಅಪರಾಧಿ ಅನೇಕ ಪಾಪಕರ್ಮಗಳನ್ನು ಮಾಡಿದ್ದಾನೆ ಈ ಚೇತನ ಅನ್ನುವನು. ಆ ಕರ್ಮಗಳ ಫಲವನ್ನು ಅನುಭವಿಸದೇ ಇದ್ರೆ ಅದು ಕಳೆಯೋದಿಲ್ಲ. ಅದನ್ನು ಶಾಸ್ತ್ರಗಳು ಹೇಳುತ್ತೆ, ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ, ನ ಅಭುಕ್ತಂ ಕರ್ಮ ಕ್ಷೀಯತೆ ಕಲ್ಪಕೋಟಿ ಶತೈರಪಿ. ಅಷ್ಟು ಕಲ್ಪಕೋಟಿಗಳು, ನೂರಾರು ಕೋಟಿ ಕಲ್ಪಗಳಾದರೂ ಕೂಡ ಕರ್ಮಗಳನ್ನು ಅನುಭವಿಸಿಯೇ ತೀರಿಸಬೇಕು ಅಂತ ಪ್ರಸಿದ್ಧವಾದ ಸೂಕ್ತಿ. ಆದ್ದರಿಂದ ಚೇತನ ಕರ್ಮಫಲವನ್ನು ಅನುಭವಿಸಲೇಬೇಕಾಗಿದೆ. ಇದಕ್ಕೆ ಸಭಾಧ್ಯಕ್ಷನಾದ ಶ್ರೀನಿವಾಸನಿಗೆ ಯಾವ ಸಾಕ್ಷಿಯ ಅವಶ್ಯಕತೆಯೂ ಇಲ್ಲವಂತೆ. ಯಾಕೆ ಅಂದರೆ ಅವನು ಸರ್ವಸಾಕ್ಷಿ, ಸರ್ವಜ್ಞ, ಎಲ್ಲವನ್ನೂ ಪ್ರತ್ಯಕ್ಷದಿಂದ ತಾನೇ ತಿಳಿಯುತ್ತಾನೆ. ಯಾವ ಯೋ ವೇತ್ತಿ ಯುಗಪತ್ ಸರ್ವಂ ಪ್ರತ್ಯಕ್ಷೇಣ ಸದಾ ಸ್ವತಃ ಅಂತ ಆಳವಂದಾರ್ ಹೇಳಿದರು. ಎಲ್ಲವನ್ನೂ ಪೂರ್ಣವಾಗಿ ತಾನೇ ನೇರವಾಗಿ ತಿಳಿಯೋನು ಅಂತ ಹೇಳಿಬಿಟ್ಟು. ಆದ್ದರಿಂದ ಅವನು ಫಲವಿತರಣ ದಕ್ಷ, ಪಕ್ಷಪಾತ ಅನಭಿಜ್ಞಂ, ನಿಷ್ಪಕ್ಷಪಾತಿ ಅವನು. ಅವನು ಹೇಳಿದ ಭಗವಾನೇ ಹೇಳಿದ್ದಾನೆ ಸಮೋಹಂ ಸರ್ವಭೂತೇಶು ಅಂತ ಹೇಳಿಬಿಟ್ಟ. ಅದರಿಂದ ಸರ್ವಸಮನಾದವನು, ಸರ್ವ ಸಮಾಶ್ರಯಣೀಯನೂ ಆಗಿದ್ದಾನವನು. ಅವನು ದೇವಾನಾಂ ದಾನವಾನಾಂಚ ಸಾಮಾನ್ಯ ಮಧಿದೈವತಂ ರಿಪೂಣಾಮಪಿ ವತ್ಸಲಹ ಹೀಗೆಲ್ಲ ಕೊಂಡಾಡಿದ್ದಾರೆ. ಆ ಭಗವಂತನೇ ಹೇಳಿದ ಯದಿವಾ ರಾವಣಸ್ವಯಂ ಅಂತ ಹೇಳಿದ. ವಿಭೀಷಣನ ಶರಣಾಗತಿಯಲ್ಲಿ ವಿಭೀಷಣ ಇಲ್ಲ ಇಲ್ಲ ವಿಭೀಷಣ ಅಲ್ಲ ರಾವಣ ಬಂದಿದ್ದಾನೆ ಅಂದರೆ ಆ ರಾವಣನನ್ನೇ ಕರ್ಕೊಂಡು ಬಾ, ಅವನಿಗೂ ನಾನು ಅಭಯ ಕೊಟ್ಟಿದ್ದೀನಿ ಅಂತ ಶ್ರೀರಾಮ ಹೇಗೆ ಹೇಳಿದನೋ ಹಾಗೆ ಪಕ್ಷಪಾತ ಅನಭಿಜ್ಞ ಅವನು. ಪ್ರಗುಣ ಮನುವಿಧೇಯಂ ಅವನು ದಂಡಿಸುವುದರಲ್ಲೂ ಹಾಗೆಯೇ ರಕ್ಷಿಸುವುದರಲ್ಲೂ ಹಾಗೆಯೇ ಪಕ್ಷಪಾತ ಅನಭಿಜ್ಞ. ಪ್ರಗುಣ ಮನುವಿಧೇಯಂ ಅವನು ಪ್ರಕೃಷ್ಟವಾದ ಜ್ಞಾನ ಶಕ್ತಿ ಮೊದಲಾದ ಅನಂತವಾದ ಕಲ್ಯಾಣ ಗುಣಗಳಿಗೆ ಆಕರನಾಗಿದ್ದಾನೆ. ಆದರೂ ಅನುಸರಿಸಲು ಬಹಳ ಸುಲಭನಂತೆ. ಇದರಿಂದ ನಮಗೆ ಸ್ವಲ್ಪ ಆಶ್ವಾಸನೆ ಸಿಗುತ್ತೆ. ಪದ್ಮಾಸಹಾಯಂ, ಇದುವೇ ನಮಗೆ ಆಶಾದಾಯಕವಾಗಿರುವುದು. ತಾಯಿಯ ಸಮ್ಮತಿ ಇಲ್ಲದೆ ಅವನು ಏನನ್ನೂ ಮಾಡೋದಿಲ್ಲವಂತೆ. ಅವಳ ಸಹಾಯದಿಂದಲೇ ಎಲ್ಲ ಕಾರ್ಯಗಳನ್ನು ನಿರ್ಣಯಗಳನ್ನು ಅವನು ಕೈಗೊಳ್ತಾನೆ ಅಂತ ಸ್ವಾಮಿ ದೇಶಿಕನಲ್ಲಿ ಹೇಳ್ತಾರೆ. ನಮಗೆ ಯಾವುದು ಆಶಾದಾಯಕ ಅಂತಹ ಸಭೆಯಲ್ಲಿ ಪ್ರಾಪ್ಯ ಈ ಲೋಕಮಾತೆಯಾದ ಶ್ರೀದೇವಿಯು ಆಶ್ರಿತರ ರಕ್ಷಣೆಗಾಗಿ ಅವಳು ಬಂದಿದ್ದಾಳಲ್ಲಿ. ದೊಡ್ಡದಾದ ಸಭೆ, ಎಲ್ಲ ಪ್ರಕೃಷ್ಟವಾದ ಗುಣಗಳಿಂದ ತುಂಬಿದ ಸಭೆ, ನಮ್ಮ ಪರವಾಗಿ ಸಹಾಯ ಮಾಡಲು ಅವಳು ಕೃಪೆ ಮಾಡಿ ಅಲ್ಲಿ ಆಗಮಿಸಿದ್ದಾಳೆ. ದಯಾದೇವಿ ನಮಗೆ ಲಾಯರ್ ಆಗಿದ್ದಾಳೆ. ದಿ ಶ್ರೀದೇವಿಯೇ ಸಹಾಯಕ್ಕೆ ನಿಂತಿರಲು ಮತ್ತೆ ನಮಗೆ ಗೆಲುವು ನಿಶ್ಚಯ ತಾನೆ ಅನ್ನೋದು ನಮ್ಮ ಸ್ವಾಮಿ ದೇಶಿಕನ್ನು ಹೇಳ್ತಾರೆ ಇಲ್ಲಿ. ಮಹತಿ ಗುಣ ಸಮಾಜಿ, ಎಲ್ಲ ಗುಣಗಳು ದಂಡನೆ ಮಾಡಬೇಕು ಅಂತ ವಾದ ಮಾಡ್ತಾ ಇವಿಯಂತೆ. ಅಲ್ಲಿ ಮಾನಪೂರ್ವಂ ದಯೇತ್ವಂ ಪ್ರತಿವದಸಿ ಯಥಾರ್ಹಂ ಪಾಪನಾಂ ಮಾಮಕಾನಾಂ. ಸುಮ್ಮನೆ ತರ್ಕ ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು, ಯಾವಾಗಲೂ ಪ್ರಮಾಣಕ್ಕೆ ಅನುಗುಣವಾದ ತರ್ಕವಿರಬೇಕು. ಇಲ್ಲದೆ ಹೋದರೆ ಅದು ಕುತರ್ಕವಾಗುತ್ತೆ. ಆದ್ದರಿಂದ ದಯಾದೇವಿ ಇಲ್ಲಿ ಸತ್ತರ್ಕವನ್ನು ಮಾಡ್ತಿದ್ದಾಳೆ, ಪ್ರಮಾಣಪೂರ್ವಕವಾಗಿ ವಾದ ಮಾಡೋದು. ಅದರಿಂದ ಮಾನಪೂರ್ವಂ ಸ್ವಾಮಿ ಹೇಳೋದು ದೇಶಿಕನು. ಅಂತಹ ಸಭೆಯಲ್ಲಿ ದಯಾದೇವಿ ನೀನು ಪ್ರಮಾಣಪೂರ್ವಕವಾಗಿ ನ್ಯಾಯಾನುಸಾರವಾಗಿ ಯುಕ್ತಿಗಳನ್ನು ಪ್ರಯೋಗಿಸಿ ನಮ್ಮ ಪಕ್ಷದಲ್ಲಿ ಪ್ರತಿವಾದ ಮಾಡ್ತೀಯ, ನಮ್ಮ ಪಾಪಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳಲೇಬಾರದು ಅಂತ ಭಗವಂತನಿಗೆ. ಭಗವಂತನನ್ನು ಆಶ್ರಯಿಸಿದವರ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅನ್ನುವಂತಹ ಪ್ರಮಾಣಗಳನ್ನೆಲ್ಲ ಮುಂದಿಟ್ಟು ಈ ಚೇತನನಿಗೆ ಮೋಕ್ಷವನ್ನೇ ಕೊಡಬೇಕು ಅಂತ ದಯಾದೇವಿ ವಾದ ಮಾಡಿ ಅದಕ್ಕೆ ಭಗವಂತ ಯಾವುದು ಸೂಕ್ತವಾದ ಉತ್ತರವನ್ನು ಕೊಡುವುದಕ್ಕೆ ಆಗಲಿಲ್ಲವಂತೆ. ನಮಗೆ ಜಯನೇ ಸಿಕ್ಕಿಬಿಡ್ತು, ನಾವು ಜಯಿಸಿಬಿಟ್ವಿ. ಅದರಲ್ಲಿ ದಯಾದೇವಿಯ ಒಂದು ಕೃಪೆಯಿಂದ ನಮಗೆ ಜಯ ಸಿಕ್ಕಿಬಿಡ್ತು ಅಂತ ಹೇಳಿ ಹೀಗೆ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಬಂಧನದಿಂದ ಬಿಡಿಸ್ತೀಯ ನೀನು ದಯಾದೇವಿಯೇ ಅಂತ ದಯಾಪ್ರಭಾವವನ್ನು ಅತಿಶಯವಾಗಿ ಇಲ್ಲಿ ಸ್ತೋತ್ರ ಮಾಡ್ತಿದ್ದಾರೆ ಸ್ವಾಮಿ ದೇಶಿಕನ್. ಫಲವಿತರಣ ದಕ್ಷಂ ಪಕ್ಷಪಾತ ಅನಭಿಜ್ಞಂ ಪ್ರಗುಣಮನುವಿಧೇಯಂ ಪ್ರಾಪ್ಯ ಪದ್ಮಾಸಹಾಯಂ ಮಹತಿ ಗುಣಸಮಾಜೇ ಮಾನಪೂರ್ವಂ ದಯೇತ್ವಂ ಪ್ರತಿವದಸಿ ಯಥಾರ್ಹಂ ಪಾಪನಾಂ ಮಾಮಕಾನಾಂ. ಒಂದೊಂದು ಪಾಪಕ್ಕೂ ಅದಕ್ಕೆ ಅನುಗುಣವಾದ ಪ್ರಮಾಣಪೂರ್ವಕವಾದ ವಾದ. ಕಡೆಯಲ್ಲಿ ನ ಕಶ್ಚಿನ್ನ ಅಪರಾಧ್ಯತಿ, ಯಾರೂ ಪಾಪ ಮಾಡದೇ ಇರೋರಿಲ್ಲವಲ್ಲ. ಈ ರೀತಿಯಾದ ಪ್ರಮಾಣಗಳನ್ನೆಲ್ಲ ತೋರಿಸಿ ಭಗವಂತನ ವಾಕ್ಯವನ್ನೇ ಹಾಗೆಯೇ ಶ್ರೀದೇವಿಯ ವಾಕ್ಯವನ್ನೇ ಅವರ ವಾಕ್ಯಗಳನ್ನೆಲ್ಲ ತೆಗೆದು ಪ್ರಮಾಣದಲ್ಲಿ ಈ ಒಂದೊಂದು ಪಾಪಗಳಿಗೂ ನೀನು ಸೂಕ್ತವಾದ ಉತ್ತರಗಳನ್ನು ಕೊಟ್ಟು ನಮ್ಮನ್ನು ರಕ್ಷಿಸ್ತೀಯೇ ಅನ್ನುವಂತಹ ಒಂದು ಸುಂದರವಾದ ಶ್ಲೋಕ. 34ನೇ ಶ್ಲೋಕ. ಅನುಭವಿತುಮಘೌಘಂ ನಾಲಮಾಗಾಮಿ ಕಾಲಃ ಪ್ರಶಮಯಿತುಮಶೇಷಂ ನಿಶ್ರಿಯಾಭಿರ್ನ ಶಕ್ಯಂ ಸ್ವಯಮಿತಿ ಹಿದಯೇ ತ್ವಂ ಸ್ವೀಕೃತ ಶ್ರೀನಿವಾಸ ಶಿಥಿಲಿತ ಭವಭೀತಿ ಶ್ರೇಯಸೇ ಜಾಯಸೇ ನಃ. ದಯಾದೇವಿಯೇ ದಯೇ ಅಘೌಘಂ, ಕರಣತ್ರಯಗಳಿಂದ ಕಾಲತ್ರಯಗಳಲ್ಲಿ ಮಾಡಿದ ಪಾಪ ಸಮೂಹವನ್ನು ಅಶೇಷಂ ಪೂರ್ಣವಾಗಿ ಅನುಭವಿಸಲು ಆಗಾಮಿ ಕಾಲಃ ನ ಅಲಂ, ಮುಂದೆ ಬರುವ ಕಾಲವೆಲ್ಲ ಅನಂತವಾದ ಕಾಲವೂ ಸಾಲದು. ಇವುಗಳನ್ನು ನಿಷ್ಕ್ರಿಯಾಭಿ ಪ್ರಾಯಶ್ಚಿತ್ತ ಮೊದಲಾದವುಗಳಿಂದ ಅಶೇಷಂ ಪ್ರಶಮಯಿತು ಪೂರ್ಣವಾಗಿ ಶಾಂತಗೊಳಿಸುವುದು ನಾಶ ಮಾಡುವುದು ನ ಶಕ್ಯಂ, ಶಕ್ಯವಾಗಿಲ್ಲ. ಇತಿ ಹೀಗೆ ನೀನೇ ವಿಚಾರ ಮಾಡಿ ತ್ವಂ ನೀನು ಸ್ವಯಂ ನೀನಾಗಿಯೇ ಸ್ವೀಕೃತ ಶ್ರೀನಿವಾಸ ನೀನು ಯಾರು ಅಂದ್ರೆ ಶ್ರೀನಿವಾಸನಿಂದ ಸ್ವೀಕರಿಸಲ್ಪಟ್ಟವಳಾಗಿದೀಯ. ಶಿಥಿಲಿತ ಭವಭೀತಿ, ಭವಭೀತಿ ಅಂದ್ರೆ ಸಂಸಾರ ಭಯ. ನೀನು ಸಂಸಾರಕ್ಕೆ ಕಾರಣವಾದ ಪಾಪಗಳನ್ನೆಲ್ಲ ಕ್ಷಮಿಸಿ ಭಯವನ್ನು ಹೋಗಲಾಡಿಸಿದವಳಾಗಿ ನಹ ಶ್ರೇಯಸೇ, ನಮ್ಮ ಶ್ರೇಯಸ್ಸಿಗೆ ಕಾರಣವಾಗಿ ಜಾಯಸೇ ಆಗ್ತೀಯ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗಮಗಳಿಗೂ ನ್ಯಾಯಗಳಿಗೂ ಅನುಗುಣವಾಗಿ ಸಮೀಚೀನವಾದ ಉಪಪತ್ತಿಗಳಿಂದ ಅಂದರೆ ಸಕಾರಣಗಳಿಂದ ನಿರ್ಣಯ ಮಾಡಬೇಕಲ್ಲವೇ ನ್ಯಾಯಾಲಯದಲ್ಲಿ. ಹಾಗಿದ್ರೆ ನಿಜವಾದ ಅಪರಾಧಗಳಿಗೆ ಕ್ಷಮಾಪಣೆ ಎನ್ನುವುದು ಹೇಗೆ ಸಾಧ್ಯವಾಗುತ್ತೆ ಎನ್ನುವ ಪ್ರಶ್ನೆ ಬರುತ್ತೆ. ಆ ಅಪರಾಧಗಳ ಸ್ವರೂಪವು ಸಂಖ್ಯೆಯು ಹೇಗಿದೆ ಅಂದರೆ ಅನಂತವಾಗಿದೆಯಂತೆ. ದೊಡ್ಡ ದೊಡ್ಡ ಅಪರಾಧಗಳು, ಅನೇಕ ಅಪರಾಧಗಳು. ಕರ್ಮಗಳನ್ನು ಅನುಭವದಿಂದಲೋ ಇಲ್ಲ ಪ್ರಾಯಶ್ಚಿತ್ತಗಳಿಂದಲೋ ಕಳೆಯಬಹುದು. ಆದರೆ ನಮ್ಮ ಕರ್ಮ ಹೇಗಿದೆ ಅಂದರೆ ಒಂದು ಕರ್ಮವನ್ನೇ ಮುಂದೆ ಬರಲಿರುವ ಎಲ್ಲ ಕಾಲದಲ್ಲಿಯೂ ಅನುಭವಿಸಿದರೂ ಮುಗಿಸಲು ಸಾಧ್ಯವಾಗಿಲ್ಲವಂತೆ ಅದರ ಫಲವನ್ನು. ಇನ್ನು ಪ್ರಾಯಶ್ಚಿತ್ತದ ಪ್ರಶ್ನೆಯೇ ಬರೋದಿಲ್ವಲ್ಲ. ಎಷ್ಟು ಪ್ರಾಯಶ್ಚಿತ್ತ ಮಾಡಿದರೂ ನಾಶಪಡಿಸಲು ಸಾಧ್ಯವಿಲ್ಲದಷ್ಟು ಪಾಪಗಳನ್ನು ಸೇರಿಸಿದೀವಿ ನಾವು. ಫಲಗಳನ್ನು ಕೊಡುವುದರಲ್ಲಿ ದಕ್ಷನಾದಂತಹ ಶ್ರೀನಿವಾಸನಿಂದಲೂ ಇದಕ್ಕೆ ಸಾಕಷ್ಟು ಫಲ ಕೊಡೋಕ್ಕಾಗ್ತಾ ಇಲ್ಲವಂತೆ. ಅಷ್ಟು ನಾವು ಪಾಪಕರ್ಮಗಳನ್ನು ಸೇರಿಸಿಟ್ಟಿದ್ದೀವಿ. ಅಂತಹ ನಮ್ಮನ್ನು ದಯಾದೇವಿ ರಕ್ಷಿಸ್ತಾಳೆ. ನಮ್ಮನ್ನು ಶ್ರೀನಿವಾಸನ ಪಾದ ಸೇರಿಸಿ ಅವನು ಪೂರ್ಣವಾಗಿ ಕ್ಷಮಿಸಿ ನಮ್ಮನ್ನು ಸ್ವೀಕಾರ ಮಾಡುವಂತೆ ಮಾಡ್ತಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅನುಭವಿತುಂ ಅಘೌಘಂ ಪಾಪಗಳ ಪ್ರವಾಹ, ಅಘ ಓಘ ಅಂದರೆ ಪಾಪಗಳ ಪ್ರವಾಹ, ಅದು ಅನುಭವಿಸಿ ಮುಗಿಸುವುದಕ್ಕೆ ನಾ ಅಲಂ ಆಗಾಮಿ ಕಾಲ, ಮುಂದೆ ಬರುವ ಅಪರಿಚ್ಛಿನ್ನವಾದ ಅನಂತ ಕಾಲವು ಈ ಪಾಪಕರ್ಮಗಳ ಫಲವನ್ನು ಅನುಭವಿಸೋಕ್ಕೆ ಸಾಲದು. ಮತ್ತು ಪ್ರಶಮಯಿತುಂ ಅಶೇಷಂ, ಹೋಗಲಿ ಅದನ್ನು ಅನುಭವಿಸೋದಕ್ಕೆ ಕಾಲವಿಲ್ಲ, ಅದನ್ನು ನಾಶ ಮಾಡಿಬಿಡೋಣ ಪ್ರಾಯಶ್ಚಿತ್ತಗಳಿಂದ ಅಂತ ಹೇಳಿದ್ರೆ ಅದು ಸಾಧ್ಯವಾಗ್ತಿಲ್ಲ. ಅಸಾಧ್ಯವಾದ ವಿಷಯದಲ್ಲಿ ಪ್ರವರ್ತನೆ ಮಾಡಬಾರದು ಅಂತ ನೀನೇ ಹೇಳಿದೆಯಾ. ತಸ್ಮಾತ್ ಅಪರಿಹಾರಿಯರ್ಥೆ ನತ್ವಂ ಶೋಚಿತಮರ್ಹಸಿ ಅಂತ ಭಗವಂತನೇ ಹೇಳಿಬಿಟ್ಟ. ಹೀಗೆ ಈಗೆಲ್ಲ ನೀನು ವಾದ ಮಾಡ್ತೀಯ. ಇತಿಹಿ ದಯೇ ಸ್ವಯಂ ತ್ವಂ, ನೀನು ಸಹಜವಾದ ವಾತ್ಸಲ್ಯದಿಂದ ದೋಷ ಅದರ್ಶಿತ್ವ, ವಾತ್ಸಲ್ಯ ಅಂದರೆ ನೀನೇ ಪ್ರತಿವಾದ ಮಾಡುವ ಭಾರವನ್ನು ವಹಿಸಿದೀಯ. ಅಲ್ಲದೆ ನೀನು ಸ್ವೀಕೃತ ಶ್ರೀನಿವಾಸ, ಶ್ರೀನಿವಾಸನಿಂದ ಸ್ವೀಕೃತಳಾಗಿದ್ದೀಯೇ. ಆದ್ದರಿಂದ ಶಿಥಿಲಿತ ಭವಭೀತಿ, ಸಂಸಾರದ ಭಯದ ಶೈಥಿಲ್ಯ ನಮಗೆ ಅತ್ಯಂತ ಅಪೇಕ್ಷಿತವೇ ಆಗಿದೆ. ಅದನ್ನು ನೀನು ಅನುಗ್ರಹಿಸ್ತೀಯೇ, ನಮ್ಮನ್ನು ಶ್ರೀನಿವಾಸ ಸುಲಭವಾಗಿ ಸ್ವೀಕಾರ ಮಾಡುವಂತೆ ಮಾಡ್ತೀಯ ನೀನು. ಹಾಗೆ ನೀನು ಶ್ರೇಯಸೇ ಜಾಯಸೇನಃ, ಆದ್ದರಿಂದ ನೀನೇ ನಮ್ಮ ಶ್ರೇಯಸ್ಸಿಗಾಗಿಯೇ ಅವತಾರ ಮಾಡಿದೆಯೇ ದಯಾದೇವಿ. ಅದುವೇ ನಿನ್ನ ಅವತಾರದ ಉದ್ದೇಶ. ಶ್ರೇಯ ನಿನ್ನ ಅವತಾರದಿಂದಲೇ ನಮಗೆ ಎಲ್ಲ ವಿಧವಾದ ಶ್ರೇಯಸ್ಸು ಉಂಟಾಗುತ್ತೆ. ಶ್ರೀನಿವಾಸ ಅವತಾರ ಮಾಡಿದ್ರೆ ಅವನ ಶ್ರೇಯಸ್ಸು ಹೆಚ್ಚಾಗುತ್ತಂತೆ. ಅದು ಶ್ರುತಿ ಹೇಳುತ್ತೆ, ಸವು ಶ್ರೇಯಾನ್ಭವತಿ ಜಾಯಮಾನಃ, ಸಯೇವ ಶ್ರೇಯಾನ್ಭವತಿ ಜಾಯಮಾನಃ. ಅವನು ಜಾಯಮಾನಃ ಅಂದರೆ ಅವತಾರ ಮಾಡಿದಷ್ಟು ಶ್ರೇಯಾನ್ಭವತಿ, ಅವನೇ ಶ್ರೇಯಸ್ಸು ಅವನಿಗೆ ಅತ್ಯಧಿಕವಾಗಿ ಆಗುತ್ತೆ, ಶ್ರೇಯಸ್ಸುಳ್ಳವನಾಗಿ ಆಗುತ್ತಾನೆ. ಅವತಾರ ಮಾಡಿದಷ್ಟು ತನ್ನ ಶ್ರೇಯಸ್ಸನ್ನು ಹೆಚ್ಚು ಮಾಡಿಕೊಳ್ತಾನೆ ತನ್ನ ಅವತಾರಗಳಿಂದ ಅಂತ ಶ್ರುತಿ ಹೇಳುತ್ತೆ. ಆದರೆ ದಯಾದೇವಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಶ್ರೇಯಸ್ಸಿಗಾಗಿ ಅವತಾರ ಮಾಡ್ತಾಳಂತೆ. ಶ್ರೇಯಸೇ ನಹಾ ಶ್ರೇಯಸೇ ಜಾಯಸೇ ಅಂತ ಇಲ್ಲಿ ಇಂತಹ ವೈಲಕ್ಷಣ್ಯ ಇದು ಅಂತ ಸ್ವಾಮಿ ದೇಶಿಕನ್ ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ ದಯಾದೇವಿ. ಹೀಗೆ ದಯಾದೇವಿಯ ಸಂಬಂಧದಿಂದಲೇ ಶ್ರೀನಿವಾಸ ಧೀರ ಸಂರಕ್ಷಕನಾದನು. ಅಂದಮೇಲೆ ದಯೆ ಬಗ್ಗೆ ಹೇಳಬೇಕೆ, ಸ್ವರೂಪಾನುರೂಪವಾದಂತಹ ಪುರುಷಾರ್ಥ ಚೇತನರಿಗೆ ದೊರಕಲಿಲ್ವಲ್ಲ ಅಂತ ಚಿಂತನೆ ಮಾಡಿ ದಯಾದೇವಿ ಭಗವಂತನ್ನ ಉಪಾಯೈಹಿ ವಿಸ್ಮಾರ್ಯ ಸ್ವಜನಯಸಿ ಅಂತ ಹೇಳಿದ್ರು. ವಿಧವಾದ ಉಪಾಯಗಳಿಂದ ಅವನು ತನ್ನವರನ್ನಾಗಿ ಸ್ವೀಕಾರ ಮಾಡುವಂತೆ ನೀನು ಮಾಡ್ತೀಯಲ್ಲ, ನಿನ್ನ ಇದೇನು ಚಮತ್ಕಾರ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಹಾಗೆ ಹೇಳಿದ ಹಾಗೆ ಅವನನ್ನು ಪ್ರಸನ್ನಗೊಳಿಸಿ ಶರಣಾಗತರ ಪಾಪಗಳನ್ನೆಲ್ಲ ಪೂರ್ಣವಾಗಿ ಕ್ಷಮಿಸಿ ಅವರನ್ನು ಸ್ವೀಕಾರ ಮಾಡೋ ಹಾಗೆ ಮಾಡಿ ನಮ್ಮ ಹಿತವನ್ನು ದಯಾದೇವಿ ಸಾಧಿಸ್ತಾಳೆ ಅಂತ ಹೇಳಿಬಿಟ್ಟು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. అనుభవితుం అఘౌఘం నాలం ఆగామి కాల ప్రశమయితుం అశేషం నిష్క్రియాభిర్న శక్యం స్వయమితి దయేత్వం స్వీకృత శ్రీనివాస శిథిలిత భవభీతి శ్రేయసే జాయసే నమః. నమ శ్రేయస్సు ಅಂದರೆ ಏನು ಅಂದರೆ ಮೋಕ್ಷವೇ ನಮಗೆ ಶ್ರೇಯಸ್ಸು. ಪ್ರೇಯಸ್ಸು ಅಂತ ಉಪನಿಷತ್ತು ಹೇಳುತ್ತೆ. ಪ್ರೇಯಸ್ಸು ಅನ್ನೋದು ಈ ಬೇರೆ ವಿಧವಾದ ಒಂದು ಐಶ್ವರ್ಯಗಳು ಇದು ಅದೆಲ್ಲ, ಆದರೆ ಶ್ರೇಯಸ್ಸು ಅನ್ನುವುದು ಅದು ಪರಮಪುರುಷಾರ್ಥ, ಮೋಕ್ಷವಾದದ್ದು. ಅದನ್ನೇ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿತನ್ಮೇ ಅಂತ ಅರ್ಜುನನು ಕೃಷ್ಣನನ್ನು ಕೇಳಿದ. ಅವನು ಹೇಳಿದ ಆ ಶ್ರೇಯಸ್ಸು ಅನ್ನೋ ಶಬ್ದವನ್ನೇ ಹಿಡಿದುಕೊಂಡು ಭಗವಂತನು ಪೂರ್ಣವಾಗಿ ಅವನಿಗೆ ಆತ್ಮೋಪದೇಶವನ್ನು ಮಾಡಿದ. ಹಾಗೆ ಇಲ್ಲಿ ಶ್ರೇಯಸೇ ಜಾಯಸೇನಃ, ಶ್ರೇಯಸ್ಸು ಅಂದರೆ ನಮ್ಮ ಮೋಕ್ಷಕ್ಕೆ ನೀನು ನಮಗೆ ಮೋಕ್ಷ ದೊರಕಿಸಿಕೊಡುವುದೇ ನಿನ್ನ ಮುಖ್ಯವಾದ ಉದ್ದೇಶ, ಅದಕ್ಕೋಸ್ಕರವೇ ನೀ ಅವತಾರ ಮಾಡ್ತೀಯೇ, ಅದು ಪರಮಪುರುಷಾರ್ಥ ರೂಪವಾದದ್ದು ಅಂತ ಹೇಳಿಬಿಟ್ಟು ದಯಾದೇವಿಯ ಒಂದು ಆಶ್ಚರ್ಯವಾದ ಅನುಗ್ರಹವನ್ನು ಹೇಗೆಲ್ಲ ಮಾಡ್ತಾಳೆ ದಯಾದೇವಿ ಚೇತನರ ಮೇಲೆ ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇನ್ನು ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಶ್ಲೋಕಗಳನ್ನು ಅನುಸಂಧಾನ ಮಾಡೋಣ. ಕವಿತಾ ಅರ್ಕಿತ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.